कैसे फसल लहलहाती थी, शुद्धता झलकती थी। हाँ, माटी भी तंदुरुस्त और लोग भी। पहली वाली बात कहाँ, पर हम तो सभी डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं और जखम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज तो जैविक खेती शुरू करूंगा। माटी से प्रेम की परंपरा है परंपरागत खेती। ಶೇಂಗಾ ಬೆಳೆಯಲ್ಲಿ ಬಾಧಿಸುವ ಕೀಟಗಳ ಸಮಗ್ರ ನಿರ್ವಹಣೆ ಕುರಿತು ಡಾಕ್ಟರ್ ಹನುಮಂತಪ್ಪ ಶ್ರೀಹರಿ ಅವರೊಂದಿಗೆ ಸಂದರ್ಶನ. ರೈತ ಮಿತ್ರರೇ, ಇವತ್ತು ನಮ್ಮ ಜೊತೆ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಹೂವಿನ ಹಡಗಲಿಯ ವಿಸ್ತರಣಾ ಮುಂದಾಳು ಹಾಗೂ ಕೀಟ ತಜ್ಞರಾಗಿರುವ ಡಾಕ್ಟರ್ ಹನುಮಂತಪ್ಪ ಶ್ರೀಹರಿ ಅವರಿದ್ದಾರೆ. ಅವರಿವತ್ತು ಶೇಂಗಾ ಬೆಳೆಯನ್ನು ಬಾಧಿಸುವ ಕೀಟಗಳ ಸಮಗ್ರ ನಿರ್ವಹಣೆ ಕುರಿತು ನಿಮಗೆ ಕೆಲವೊಂದು ಉಪಯುಕ್ತ ಮಾಹಿತಿಯನ್ನು ನೀಡಲಿದ್ದಾರೆ. ಡಾಕ್ಟರ್ ಶ್ರೀಹರಿ ಅವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಈ ಶೇಂಗಾ ಬೆಳೆಯಲ್ಲಿ ಕೀಟಗಳ ನಿರ್ವಹಣೆ ಎಷ್ಟು ಮುಖ್ಯ ಅಂತೀರಿ? ಶೇಂಗಾ ಬೆಳೆಯಲ್ಲಿ ಕೀಟಗಳ ನಿರ್ವಹಣೆಯನ್ನು ನಾವು ಹೇಳಬೇಕಾದ್ರೆ ತುಂಬಾ ಅದೊಂದು ಪ್ರಾಮುಖ್ಯವಾದಂಥ ಒಂದು ಸಂಗತಿ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ಈಗ ನಮ್ಮ ಈ ಭಾಗದಲ್ಲಿ ಬಳ್ಳಾರಿ ಜಿಲ್ಲೆಯನ್ನು ತೆಗೆದುಕೊಂಡಾಗ ಹಲವಾರು ಪ್ರದೇಶದಲ್ಲಿ, ಅಂದರೆ ಈಗ ಕೂಡ್ಲಿಗಿ ಕೆಲವೊಂದು ಭಾಗ ಇರ್ಬೋದು, ಹೂವಿನ ಹಡಗಲಿ ಏನಾಗಿರ್ಬೋದು, ಹಗರಿಬೊಮ್ಮಳ್ಳಿ, ಈ ಎಲ್ಲ ಭಾಗಗಳಲ್ಲಿ ಶೇಂಗಾವನ್ನು ಒಂದು ಆದಾಯ ಅಥವಾ ವಾಣಿಜ್ಯ ಬೆಳೆಯಾಗಿ ನಮ್ಮ ರೈತರು ಬೆಳೀತಿದ್ದಾರೆ. ಈ ಒಂದು ಬೆಳೆಯನ್ನು ಎರಡು ಕಾಲದಲ್ಲಿ ಬೆಳೀತಿದ್ದಾರೆ ರೈತರು, ಅಂದರೆ ಮಳೆಗಾಲದಲ್ಲೂ ಕೂಡ ಬೆಳೀತಾರೆ ಮತ್ತು ಅದೇ ರೀತಿಯಲ್ಲಿ ಹಿಂಗಾರಿ ಅಂದರೆ ಬೇಸಿಗೆಯಲ್ಲೂ ಕೂಡ ಈ ಬೆಳೆಯನ್ನು ಬೆಳೀತಿದ್ದಾರೆ. ಸೊ ಈ ಒಂದು ಬೆಳೆಯನ್ನು ರೈತರು ತುಂಬಾ ಒಂದು ಮುತುವರ್ಜಿ ವಹಿಸಿ ಎಲ್ಲ ರಸಗೊಬ್ಬರಗಳನ್ನು ಸರಿಯಾದ ಪ್ರಮಾಣದಲ್ಲಿ ಹಾಕಿ ನೀರಿನ ನಿರ್ವಹಣೆ ಮಾಡಿ ಕಳೆ ಮತ್ತು ಎಲ್ಲ ಒಂದು ಏನು ಬೇಸಾಯ ಕ್ರಮಗಳನ್ನು ಅನುಸರಿಸಿದರೂ ಕೂಡ ಇವತ್ತೇನಾಗಿದೆ, ಒಂದು ಇಳುವರಿಯಲ್ಲಿ ಒಂದು ನಿರೀಕ್ಷಿತ ಮಟ್ಟದಲ್ಲಿ ನಮಗೆ ಲಭ್ಯತೆ ಆಗ್ತಾ ಇಲ್ಲ. ಸೊ ಇದಕ್ಕೆ ಏನು ಕಾರಣಪ್ಪ ಅಂತಂದರೆ ಈ ಒಂದು ಬೆಳೆಯನ್ನು ಬಾಧಿಸ್ತಕ್ಕಂಥ ಹಲವಾರು ರೀತಿಯ ಏನು ಕೀಟಗಳಿದೆ, ಈ ಕೀಟಗಳು ಆ ಒಂದು ಬೆಳೆ ವಿವಿಧ ಹಂತದಲ್ಲಿ ಆ ಬೆಳೆಯ ಮೇಲೆ ಲಗ್ಗೆಯಿಟ್ಟು ಆ ಬೆಳೆಯ ಒಂದು ವಿವಿಧ ಹಂತಗಳ ಒಂದು ಬೆಳವಣಿಗೆಯನ್ನು ಕುಂಠಿತ ಮಾಡಿ ಕೊನೆಯದಾಗಿ ಏನು ಮಾಡುತ್ತೆ, ಇಳುವರಿಯನ್ನು ಆ ಒಂದು ಗಣನೀಯವಾಗಿ ಕಡಿಮೆ ಮಾಡಲಿಕ್ಕೆ ಒಂದು ಕಾರಣ ಆಗ್ತವೆ. ಸೊ ಈ ಒಂದು ದಿಸೆಯಲ್ಲಿ ಕೀಟಗಳ ಒಂದು ನಿರ್ವಹಣೆ ಈ ಒಂದು ಶೇಂಗಾ ಬೆಳೆಯಲ್ಲಿ ತುಂಬಾ ಒಂದು ಪ್ರಮುಖವಾದಂಥ ಒಂದು ಅಂಶವಾಗಿ ಪರಿಣಮಿಸ್ತದೆ. ಇನ್ನು ಈ ಶೇಂಗಾ ಬೆಳೆಯನ್ನು ಬಾಧಿಸುವ ಪ್ರಮುಖ ಕೀಟಗಳು ಯಾವ್ಯಾವು ಅಂತೀರಿ, ಮತ್ತು ಅವುಗಳ ಬಾಧೆಯ ಲಕ್ಷಣಗಳೇನು? ಈ ಒಂದು ಬೆಳೆಯನ್ನು ಬಾಧಿಸ್ತಕ್ಕಂಥ ಕೀಟಗಳು ಹಲವಾರು ರೀತಿಯಲ್ಲಿದ್ದರೂ ಈ ನಮ್ಮ ಭಾಗಕ್ಕೆ ಅಥವಾ ಈ ಒಂದು ಪ್ರದೇಶದಲ್ಲಿ ಬೆಳೀತಕ್ಕಂಥ ಶೇಂಗಾದಲ್ಲಿ ಪ್ರಮುಖವಾಗಿಯೇ ಒಂದು ಏನು ಹಾನಿ ಮಾಡ್ತಕ್ಕಂಥ ಕೀಟಗಳ ಬಗ್ಗೆ ಮಾತ್ರ ನಾನಿಲ್ಲಿ ತಮಗೆ ಹೇಳಲಿಕ್ಕೆ ಇಷ್ಟಪಡುವಂಥ ರೈತ ಬಾಂಧವರಿಗೆ, ಈ ಒಂದು ವಿಚಾರವನ್ನು ಗಮನಕ್ಕೆ ತಗೊಂಡಾಗ ಈ ಒಂದು ಬೆಳೆಯಲ್ಲಿ ಕೇವಲ ಒಂದು 5-6 ತರನಾದಂಥ ಕೀಟಗಳು ಭಾಳಷ್ಟು ಹಾನಿಯನ್ನು ಮಾಡ್ತವೆ. ಅದರಲ್ಲಿ ಮುಖ್ಯವಾಗಿ ಅಂತಂದರೆ ಈ ರಸಾಯನ ಕೀಟಗಳು ಬರ್ತವೆ. ಕೆಲವೊಂದು ರಸಾಯನ ಕೀಟಗಳು ಮೊದಲನೇ ಹಂತದಲ್ಲಿ, ಅಂದರೆ ಬೆಳೆ ಸಂಪೂರ್ಣವಾಗಿ ಇನ್ನೂ ಸಣ್ಣ ಪ್ರಮಾಣದಲ್ಲಿದ್ದಾಗ ಆ ಒಂದು ಬೆಳೆಯ ಒಂದು ಬೆಳವಣಿಗೆಯನ್ನು ಕುಂಠಿತ ಮಾಡ್ತಕ್ಕಂಥ ಕೆಲವೊಂದು ರಸಾಯನ ಕೀಟಗಳು ಬರ್ತವೆ. ಅವುಗಳಂತಂದರೆ ಒಂದು ಥ್ರಿಪ್ಸ್ ನುಸಿ ಇರ್ಬೋದು, ಮತ್ತು ಹಸಿರು ಜಿಗಿ ಹುಳ ಇರ್ಬೋದು, ಮತ್ತು ಕೆಲವೊಂದು ಹೇನು ಅಂತ ಹೇಳ್ತೇವೆ ಅಫಿಡ್ ಹೇನು ಇರ್ಬೋದು, ಇವು ಮೊದಲನೇದಾಗಿ ಕಂಡು ಬರ್ತಕ್ಕಂಥ ಕೀಟಗಳು. ಇದರಲ್ಲಿ ಮುಖ್ಯವಾಗಿ ಅಂತಂದರೆ ಥ್ರಿಪ್ಸ್ ನುಸಿ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಹೆಚ್ಚಿನ ಒಂದು ಹಾನಿ ಮಾಡ್ತಕ್ಕಂಥದ್ದಾಗಿರ್ತದೆ. ಇದು ಬಿಟ್ಟರೆ ಇನ್ನು ಸುರುಳಿ ಪೂಚಿ ಅಂತಕ್ಕಂಥದ್ದು, ಇದು ಸುರುಳಿ ಪೂಚಿ ನಾವು ವೈಜ್ಞಾನಿಕವಾಗಿ ಅಪ್ರೋರಿಮ ಮೂಡಿಸೆಲ್ ಅಂತಕ್ಕಂಥ ಒಂದು ಹೆಸರಿನಿಂದ ಕರಿತೀವಿ ನಾವು. ಈ ಒಂದು ಕೀಟ ಏನು ಮಾಡುತ್ತಂದರೆ ಇದು ಕೂಡ ಬೆಳವಣಿಗೆ ಹಂತ ಇದ್ದಾಗ, ಅಂದರೆ ಸುಮಾರು ಬೆಳೆ ಒಂದು 25-45 ದಿವಸದ ಹಂತದಲ್ಲಿದ್ದಾಗ ಈ ಒಂದು ಕೀಟ ತುಂಬಾ ಹಾನಿ ಮಾಡತಕ್ಕಂಥದ್ದು ನಾವು ಕಾಣ್ತೀವಿ. ಇದರ ಒಂದು ಹಾನಿಯ ಒಂದು ಪ್ರಮಾಣನ ನಾವು ಗಣನೆ ತಗೊಂಡಾಗ ಶೇಕಡಾವಾರು 30-70 ಹಾನಿ ಮಾಡತಕ್ಕಂಥದ್ದು ನಮಗೆ ಕಂಡು ಬಂದಿದೆ. ಅಂದರೆ ಅಷ್ಟು ಒಂದು ಹಾನಿ ಮಾಡತಕ್ಕಂಥ ಕೀಟ ಅಂತ ತಾವು ತಿಳ್ಕೋಬೇಕಾಗತ್ತೆ. ಅಂದರೆ ಮುಂಗಾರಿನಲ್ಲಿ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಏನು ಶೇಂಗಾ ನಾವು ಬೆಳಿತೀವಿ ಅದರಲ್ಲಿ ಅಷ್ಟು ಪ್ರಮಾಣದಲ್ಲಿ ಕಂಡು ಬರೆದಿದ್ರು, ಈ ಫೆಬ್ರವರಿಯಿಂದ ಮಾರ್ಚ್ ತಿಂಗಳಲ್ಲಿ ಬರತಕ್ಕಂಥದ್ದು ಏನಿದೆ ಅಂದರೆ ಬೇಸಿಗೆ ಬೆಳೆ, ಇದರಲ್ಲಿ ಇದರ ಒಂದು ಪ್ರಮಾಣ ತುಂಬಾ ಜಾಸ್ತಿ ಆಗಿರೋದು ಕಂಡು ಬಂದಿದೆ. ಅಂದರೆ ಇದು ಏನಾಗುತ್ತಂದರೆ ಈ ಒಂದು ಎಳೆಯ ಎಲೆಗಳನ್ನು ಕೆರೆದು ತಿಂದುಬಿಡುತ್ತೆ. ಆ ರೀತಿ ತಿನ್ನೋದ್ರಿಂದ ಅಲ್ಲಿ ಏನು ಹಸಿರು ಭಾಗ ಏನಿರುತ್ತೆ ಪತ್ರ ಇರ್ತು, ಆ ಒಂದು ಭಾಗವನ್ನು ಸಂಪೂರ್ಣವಾಗಿ ತಿಂದು ನಾಶ ಮಾಡೋದರಿಂದ ಆ ಒಂದು ಭಾಗ ಒಂಥರ ಸುಟ್ಟಂಗಾಗುತ್ತೆ. ಮತ್ತು ಆ ಒಂದು ಎಲೆಯನ್ನು ಮಡಚ್ಕೊಂಡು ಒಳಗಡೆ ಆ ಒಂದು ಮರಿ ಇರುತ್ತೆ. ಆ ಮರಿ ಒಳಗಡೆ ಇದ್ದುಕೊಂಡು ಆ ಹಸಿರು ಭಾಗ ಕೆರೆದು ಕೆರೆ ತಿಂತದೆ. ಅದು ಮಡಚಿದ ಒಂದು ಭಾಗವನ್ನು ರೈತ ಬಂದವರು ಏನಾದರೂ ಹಿಂಗೆ ಬಿಡಿಸಿ ನೋಡಿದ್ರೆ ಒಳಗಡೆ ಒಂದು ಸಣ್ಣ ಗಾತ್ರದ ಒಂದು ಕೀಡೆ ತಾವು ಕಾಣಬಹುದು. ಸೊ ಇದು ಏನಾಗುತ್ತೆ, ಕಾಲಾಂತರದಲ್ಲಿ ಅದು ಅಲ್ಲೇನೇ ಇದ್ದುಕೊಂಡು ತನ್ನ ಕೋಶಾವಸ್ಥೆಯನ್ನು ಹೋಗುತ್ತೆ. ಕೋಶಾವಸ್ಥೆ ಅಂದರೆ ಅದು ನೆಕ್ಸ್ಟು ಒಂದು ಹಂತಕ್ಕೆ ಹೋಗುತ್ತೆ. ಅದಾದ ಮೇಲೆ ಅಲ್ಲಿಂದನೇ ಅದು ಒಂದು ಏನಾದರೂ ಪ್ರೌಢ ಒಂದು ಕೀಟವಾಗಿ ಮಾತಂತ ಏನು ಹೇಳ್ತೀವಿ ಅದು ಹೊರಗೆ ಬರುತ್ತೆ. ಈ ರೀತಿಯಲ್ಲಿ ಎಲ್ಲ ತನ್ನ ಬೆಳವಣಿಗೆ ಹಂತಗಳನ್ನು ಸಂಪೂರ್ಣವಾಗಿ ಮುಗಿಸಿದ ಮೇಲೆ ಅದು ಹೊರಗೆ ಬಂದಾಗ ಅಲ್ಲಿ ತುಂಬಾ ಒಂದು ಬೆಳೆ ಒಂಥರ ಸುಟ್ಟಂಗೆ ಕಾಣುವಂಥದ್ದು ನಾವು ಗಮನಿಸ್ಬೋದು. ಸೊ ಈ ರೀತಿಯಾಗಿ ಒಂದು ಬೆಳೆ ಹಾನಿಯಾಗುತ್ತೆ. ಇದಾದಮೇಲೆ ಬರೋಂಥದ್ದು ಏನಪ್ಪ ಅಂತಂದರೆ ಒಂದು ಎಲೆ ಕತ್ತರಿಸಗಳು ಅಂತ ಕರಿತೀವಿ. ಸ್ಪೊಡಾಪ್ಟ್ರಾ ಲಿಟ್ರೋ ಅಂತಕ್ಕಂಥ ಒಂದು ವೈಜ್ಞಾನಿಕ ಹೆಸರಿಂದ ನಾವು ಅದನ್ನು ಕರಿತೀವಿ ನಾವು. ಸೊ ಇದೇನಪ್ಪ ಅಂದರೆ ಇದನ್ನ ಕೆಲವೊಂದು ಭಾಗದಲ್ಲಿ ರೈತರು ತಂಬಾಕಿನ ಕೀಡೆ ಅಂತ ಕರೀತಾರೆ, ಕೆಲವೊಂದು ಭಾಗದಲ್ಲಿ ಚೇಸ್ಮಾ ಹುಳ ಅಂತ ಕರೀತಾರೆ. ಇದರದ್ದು ಲಕ್ಷಣ ಹೆಂಗಿರುತ್ತೆ ಅಂತಂದರೆ ಇದು ಆ ಬೆಳೆಯಲ್ಲಿ ಕಂಡು ಬರೋದಿಲ್ಲ, ಬಟ್ ಚಿಹ್ನೆಗಳು ಕಾಣ್ತಾವೆ. ಹೆಂಗಂತಂದರೆ ಆ ಒಂದು ಮಡಚಿದಂಥ ಎಲೆ ಏನು ಶೇಂಗಾದ ಎಲೆ ಎರಡು ಭಾಗ ಆ ಕಡೆಯಿಂದ ಈ ಕಡೆಯಿಂದ ಏನು ಎಲೆ ಇರ್ತದೆ ಆ ಎಲೆಯಲ್ಲಿ ಒಂದು ಸಮಾನಾಂತರದಲ್ಲಿ ಎರಡು ತೂತುಗಳು ಕಾಣ್ಬೋದು ನಾವು. ಅಂದರೆ ಬಿಡಿಸಿ ನೋಡಿದಾಗ ಒಂಥರ ಚೇಸ್ಮಾ ಆಕಾರದಲ್ಲಿ ಏನು ಚೇಸ್ಮಾದಲ್ಲಿ ಏನು ನಮಗೆ ಎರಡು ಕಡೆ ಏನು ಇದು ಕಾಣುತ್ತದಲ್ಲ ಆ ಒಂದು ತೆರನಾಗಿ ಎರಡು ರಂಧ್ರಗಳು ತೂತುಗಳು ಕಾಣ್ತವೆ, ಅಂದರೆ ಎಲೆ ತಿಂದಿದ್ದು. ಸೊ ಇದಕ್ಕೆ ಏನು ಅಂತಾರಂದರೆ ರೈತರು ಅದು ಚೇಸ್ಮಾ ಹುಳ ಅಂತ ಕೆಲವೊಂದು ಭಾಗದಲ್ಲಿ ಕರೀತಾರೆ. ಮತ್ತು ಇದು ಕಾಣದೇ ಇಲ್ಲ, ಹಗಲಿನ ಸಂದರ್ಭದಲ್ಲಿ ಇದು ಬೆಳೆಯಲ್ಲಿ ಕಂಡು ಬರೋದಿಲ್ಲ. ಕಾರಣ ಏನಪ್ಪ ಅಂತಂದರೆ ಇದು ನಿಶಾಚರಿ ಅಂತ ಕರಿತೀವಿ ನಾವು, ಅಂದರೆ ನಾಕ್ಚುರ್ನಲ್ ಇನ್ಹ್ಯಾಬಿಟ್ ಅಂತ ಕರೀತಾರೆ. ಅಂದರೆ ರಾತ್ರಿಯಲ್ಲಿ ಇದು ಹೆಚ್ಚು ಒಂದು ಚಟುವಟಿಕೆಯಿಂದ ಕೂಡಿರ್ತದೆ. ಆ ಬೆಳಕಿನ ಒಂದು ಅಂದರೆ ಮುಂಜಾನೆ ಅಥವಾ ಏನು ಹಗಲಿನ ಹೊತ್ತಿನಲ್ಲಿ ಈ ಒಂದು ಕೀಟ ಮಣ್ಣಲ್ಲಿ ಒಳಗೋಗಿ ಔತ್ಕೊಂಡಿರ್ತದೆ ಅಥವಾ ಬೇರಿನಲ್ಲಿ ಕೆಳಗಡೆ ಹೋಗಿ ಔತ್ಕೊಂಡಿರ್ತದೆ. ಹಾಗಾಗಿ ರೈತರಿಗೆ ಏನಾಗುತ್ತೆ, ಎಲೆ ತಿಂದಿರತಕ್ಕಂಥ ಚಿಹ್ನೆಗಳು ಮಾತ್ರ ಕಾಣ್ತವೆ, ಆದರೆ ಆ ಒಂದು ಕೀಟ ಕಾಣಲ್ಲ. ಇದು ಏನನ್ನೋದು ಅವ್ರಿಗೆ ಸ್ವಲ್ಪ ಅವರಿಗೆ ಸರಿಯಾದಂಥ ಒಂದು ಮಾಹಿತಿ ಸಿಗಲ್ಲ. ಆ ರೀತಿ ಒಂದು ಕಂಡು ಬರುತ್ತೆ. ಈ ಒಂದು ಕೀಟ ಏನು ಮಾಡ್ತಂದರೆ, ನಾನು ಆಗಲೇ ಹೇಳ್ದಂಗೆ ಇದರೊಂದು ಪತಂಗ ಸುಮಾರು 400-500 ಮೊಟ್ಟೆಗಳನ್ನು ಗುಂಪು ಗುಂಪಾಗಿ ಎಲೆ ಮೇಲೆ ಇಡ್ತದೆ. ಬಿಟ್ಟ ಮೇಲೆ ಅದರ ಒಂದು ಕೂದಲುಗಳಿಂದ ಆ ಒಂದು ಮೊಟ್ಟೆಯನ್ನು ಮುಚ್ತದೆ. ಮುಚ್ಚಿದ ಮೇಲೆ ಏನು ಮೊದಲ ಮೊಟ್ಟೆಯಿಂದ ಬಂದಂಥ ಮರಿ ಆ ಗುಂಪಿನಲ್ಲಿ ಇದ್ಕೊಂಡು ಕೆರೆದು ಕೆರೆದು ಎಲೆಯನ್ನು ಸಂಪೂರ್ಣ ತಿಂತತೆ. ಇದರಿಂದ ಎಲೆಗಳು ಏನಾಗ್ತಾವೆ ಅಂದರೆ ಒಂಥರ ಬೆಳ್ ಕಾಣ್ತಾವೆ. ಅಂದರೆ ಎಲೆಗಳು ಜಾಳ ಜಾಳಾಗಿ ಕಾಣ್ತಾವೆ, ಅಂದರೆ ಪತ್ರ ಇರೋದಿಲ್ಲ, ಬರೀ ಎಲೆಯ ಒಂದು ಪರೆ ಮಾತ್ರ ಕಾಣಿಸ್ತದೆ. ಇದು ಮೊದಲನೇ ಹಂತ. ಆಮೇಲೆ ಮರಿ ಆ ಒಂದು ಹುಳ ದೊಡ್ಡದಾದಂಗೆ ಸಂಪೂರ್ಣ ಎಲೆಯನ್ನು ತೂತು ಮಾಡಿ ತಿಂದುಬಿಡುತ್ತೆ. ಈ ರೀತಿ ತೂತ್ ಮಾಡೋದ್ರಿಂದ ಎರಡು ರಂಧ್ರಗಳು ಕಂಡು ಬರ್ತವೆ. ಇದು ನಾನು ಆಗಲೇ ಹೇಳ್ದಂಗೆ ರಾತ್ರಿ ವೇಳೆಯಲ್ಲಿ ತುಂಬ ಕಾರ್ಯ ಚಟುವಟಿಕೆಯಿಂದ ಕೂಡಿದ್ದರಿಂದ ರಾತ್ರಿ ಇದರದ್ದು ಒಂದು ಡ್ಯಾಮೇಜು ನಮಗೆ ಕಂಡು ಬರ್ತದೆ. ಇದಾದ ಮೇಲೆ ಏನಪ್ಪ ಅಂತಂದರೆ ಇನ್ನೊಂದು ಎಲೆ ಕತ್ತರಿಸೋ ಕೀಡೆ ಅಂತ ಕರಿತೀವಿ. ಇದು ಹಿಲಿಯೋಥಿಸ್ ಆರ್ಮೇಜರ್ ಅಂತ ಕರಿತೀವಿ ನಾವು. ಅಂದರೆ ಇದಕ್ಕೇನಂದರೆ ಅಮೇರಿಕನ್ ಬೌಲರ್ ಅಥವಾ ಈ ರೀತಿಯಲ್ಲಿ ಹೇಳ್ತಾರೆ. ಇದು ಅಷ್ಟು ಪ್ರಮಾಣದಲ್ಲಿ ಕಂಡು ಬರೋದಿಲ್ಲ, ಆದರೆ ಕೆಲವೊಂದು ಸಂದರ್ಭದಲ್ಲಿ ವಾತಾವರಣ ಏನಾದರೂ ಅದಕ್ಕೆ ಪೂರಕವಾಗಿದ್ದರೆ ತೇವಾಂಶ ಮತ್ತು ಒಂದು ಏನು ಮಳೆಯ ಪ್ರಮಾಣ ಇವೆಲ್ಲ ಸ್ವಲ್ಪ ಜಾಸ್ತಿ ತೇವಾಂಶ ಕೂಡಿತ್ತಪ್ಪ ಅಂದರೆ ತುಂತುರು ಮಳೆ ಬರುವಂಥ ಸಾಧ್ಯತೆ ಇದ್ದಾಗ ಕೆಲವೊಂದು ಸಂದರ್ಭದಲ್ಲಿ ಈ ಕೀಟ ಕಂಡು ಬರುತ್ತೆ. ಇಲ್ಲಾಂದರೆ ಈ ಕೀಟದ ಒಂದು ಅಷ್ಟೊಂದು ಬಾಧೆ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇದಾದಮೇಲೆ ಏನಪ್ಪ ಅಂದರೆ ಇನ್ನೊಂದು ಕೆಂಪು ತಲೆ ಕಂಬಳಿ ಹುಳ ಅಂತ ಕರಿತೀವಿ. ಇದಕ್ಕೆ ಅಂಸಕ್ಟ ಅಲ್ಬಿಸ್ಟ್ರೈಗ ಅಂತಕ್ಕಂಥ ಒಂದು ವೈಜ್ಞಾನಿಕ ಹೆಸರಿನಿಂದ ಇದನ್ನು ನಾವು ಕರಿತೀವಿ. ಇದು ಏನಪ್ಪ ಅಂದರೆ ಇದು ಮುಂಗಾರಿನಲ್ಲಿ ಹೆಚ್ಚಿಗೆ ಇದ್ರದ್ದು ಬಾಧೆ ನಾವು ನೋಡ್ಬೋದು. ಅಂದರೆ ಮುಂಗಾರಿನಲ್ಲಿ ಎಲ್ಲಿ ಕೆಲವೊಂದು ಸಂದರ್ಭದಲ್ಲಿ ರೈತರು ಮರಳು ಮಿಶ್ರಿತವಾದಂಥ ಕೆಂಪು ಮಣ್ಣಿನಿರುತ್ತಲ್ಲ ಅಂತಲ್ಲಿ ಏನು ಶೇಂಗಾ ಬೆಳೆದಿರ್ತಾರೆ ಅಂಥ ಒಂದು ಪ್ರದೇಶದಲ್ಲಿ ಈ ಒಂದು ಕೀಟದ ಒಂದು ಬಾಧೆಯನ್ನು ಜಾಸ್ತಿ ಕಾಣ್ಬೋದು. ಮತ್ತು ನಮ್ಮ ರಾಜ್ಯದ ಒಂದು ಹಲವು ಭಾಗಗಳಲ್ಲಿ ಪ್ರತಿ ವರ್ಷ ಕೆಲವೊಮ್ಮೆ ಇದ್ರದ್ದು ವಿಪರೀತ ಹಾನಿ ಕಂಡು ಬರ್ತದೆ ಕೆಲವೊಮ್ಮೆ, ಯಾಕಂದರೆ ಅದು ಒಂದೊಂದು ಸಾರಿ ಜಾಸ್ತಿ ಇದ್ರದ್ದು ಸಮಸ್ಯೆಯನ್ನು ನಾವು ಕಾಣ್ಬೋದು. ಮತ್ತು ಈ ಕೀಟ ಶೇಂಗಾದಂತೆ ಬೇರೆ ಕೆಲವೊಂದು ಹೆಸರು ತೊಗರಿ ಹತ್ತಿ ಸೂರ್ಯಕಾಂತಿ ಇದರಲ್ಲೂ ಕೂಡ ಈ ಒಂದು ಕೀಟದ ಒಂದು ಹಾವಳಿನ ಕೆಲವೊಂದು ಸರಿ ನಾವು ಕಾಣಲಿಕ್ಕೆ ಸಾಧ್ಯತೆ ಐತೆ. ಮತ್ತು ಮೊದಲು ಎರಡು ಹಂತ ಏನು ಮರಿ ಹುಳುಗಳು ಇರ್ತೈತೆ, ಇದು ಕೆಲವೊಮ್ಮೆ ಗುಂಪು ಗುಂಪಾಗಿ ಇರುತ್ತೆ. ಮತ್ತು ಇದರ ಏನು ಮರಿ ಇರುತ್ತಲ್ಲ ಇದ್ರ ಮೇಲೆ ಕೂದಲುಗಳಿರುತ್ತೆ. ಮೊದಲು ನಾನು ಹೇಳಿದಂಥ ಏನು ಕೀಟ ಅದ್ರ ಮೇಲೆ ಕೂದಲುಗಳಿರಲ್ಲ, ಬಟ್ ಈ ಒಂದು ಕೀಟ ಏನಿದೆ ಇದ್ರ ಮೇಲೆ ಒಂಥರ ಕಪ್ಪಾಗಿ ದಪ್ಪನಾದಂಥ ಒಂದು ಕೂದಲುಗಳು ಇರುತ್ತೆ. ಮತ್ತು ಇದು ಜಾಸ್ತಿ ತಿನ್ನೋದ್ರಿಂದ ಇದು ಒಂಥರ ಎಲ್ಲನೂ ಇದರ ಪೂರ್ತಿ ತಿಂದು ಬರೀ ಯಾವುದು ಒಂದು ಎಲೆಯ ನರ ಏನು ಬರುತ್ತಲ್ಲ ಮಧ್ಯದ ನರ ಮಾತ್ರ ಬಿಡುತ್ತೆ. ಆಮೇಲೆ ಇದು ಏನಾಗುತ್ತೆ, ಆ ಒಂದು ಹೊಲದಲ್ಲಿ ಆ ಬದುಗಳ ಪಕ್ಕದಲ್ಲಿ ಒಂದು ಮಣ್ಣಿನಲ್ಲಿ ಕೋಶಾವಸ್ಥೆಯನ್ನು ಹೊಂದಿ ಆನಂತರ ಇದರ ಒಂದು ಜೀವನ ಚಕ್ರವನ್ನು ಮುಗಿಸುತ್ತೆ. ಈ ರೀತಿ ಈ ಒಂದು ಕೀಟನ ನಾವು ಈ ಶೇಂಗಾದಲ್ಲಿ ಕಾಣ್ಬೋದು. ಇದಾದಮೇಲೆ ಇನ್ನೊಂದು ಅತಿ ಮುಖ್ಯವಾದಂಥ ಕೀಟ ಏನಪ್ಪ ಅಂದರೆ ಗೊಣ್ಣೆ ಹುಳು ಅಥವಾ ಬೇರು ತಿನ್ನ ಹುಳು ಅಂತ ಕರಿತೀವಿ ನಾವು. ಇದಕ್ಕೆ ವೈಜ್ಞಾನಿಕವಾಗಿ ಹೋಲಟ್ರಿಕಿಯಾ ರಿನಾಡಿ ಅಂತಕ್ಕಂಥ ಹೆಸರಿನಿಂದ ನಾವು ಕರಿತೀವಿ. ಇದೇನಪ್ಪ ಅಂದರೆ ಇದು ಮುಂಗಾರಿನಲ್ಲಿ ಇದರ ಬಾಧೆ ನಾವು ಹೆಚ್ಚು ಕಾಣ್ಬೋದು. ಅಂದರೆ ಮರಳು ಮಿಶ್ರಿತ ಕೆಂಪು ಒಂದು ಭೂಮಿಯಲ್ಲಿ ಇದರ ಒಂದು ಬಾಧೆ ತುಂಬಾ ಕಂಡು ಬರುತ್ತೆ. ಕಾರಣ ಏನಪ್ಪ ಅಂದರೆ ಇದು ವರ್ಷಕ್ಕೆ ಒಂದೇ ಒಂದು ಸಂತತಿ ಇರುತ್ತೆ. ಇದಕ್ಕೆ ಅಂದರೆ ಒಂದು ವರ್ಷಕ್ಕೆ ಒಂದು ಜೀವನ ಚಕ್ರವನ್ನು ಕಂಪ್ಲೀಟ್ ಮಾಡುತ್ತೆ. ಅಂದರೆ ಇದು ಮೊದಲನೇ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಅದೇನು ದುಂಬಿಗಳು ಹೊರಗೆ ಬರ್ತವೆ. ಈ ದುಂಬಿಗಳು ಹೊರದು ಬಂದು ಅವು ಒಂದಕ್ಕೊಂದು ಹೆಣ್ಣು ಗಂಡುಗಳು ಸಂಯೋಗ ಹೊಂದಿ ಅನಂತರ ಮೊಟ್ಟೆಯನ್ನು ಮಣ್ಣಲ್ಲಿ ಇಡ್ತಾವೆ ಬಂದು. ಆಮೇಲೆ ಮಣ್ಣಲ್ಲಿ ಇಟ್ಟಂಥ ಮೊಟ್ಟೆಗಳು ಮರಿಗಳಾಗಿ ಈ ಬೇರುಗಳನ್ನು ಕಡ್ದು ಕಡೆ ತಿಂತವೆ. ಈ ರೀತಿ ಬೇರು ಕಡ್ದು ತಿನ್ನೋದ್ರಿಂದ ಅಲ್ಲಲ್ಲಿ ಏನಾಗುತ್ತೆ, ಗಿಡಗಳು ಒಣಗಿ ಒಣಗಿ ಹೋಗ್ತವೆ. ಕಾರಣ ಏನಪ್ಪ ಅಂದರೆ ಆ ಬೇರು ಕಟ್ ಮಾಡೋದ್ರಿಂದ ಆ ರೀತಿ ಆಗುತ್ತೆ. ಆ ಕಟ್ ಮಾಡೋಂಥ ಒಂದು ಗಿಡಗಳನ್ನು ಸಂಪೂರ್ಣ ಕಿತ್ತರೆ ತುಂಬಾ ಸುಲಭವಾಗಿ ಹೊರಗೆ ಬರ್ತವೆ. ಕಾರಣ ಏನಂದರೆ ಬೇರು ಅದರಲ್ಲಿ ಸತ್ವನೇ ಇರೋಂಗಿಲ್ಲ, ಹಾಗಾಗಿ ಆ ರೀತಿ ಒಣಗಿ ಬೇರುಗಳು ಹೋಗಿರ್ತವೆ ಮತ್ತು ಗಿಡಗಳು ಸುಲಭವಾಗಿ ಹೊರಗಡೆ ಬರ್ತವೆ. ಈ ರೀತಿಯಲ್ಲಿ ಏನಾಗುತ್ತೆ, ಈ ಒಂದು ಗೊಣ್ಣೆ ಹುಳುವಿನ ಬಾಧೆ ಕಂಡು ಬರುತ್ತೆ. ಇದು ಹೆಚ್ಚಿಗೆ ಆದಾಗ ಏನಾಗುತ್ತೆ, ಒಂದು ಹೊಲದಲ್ಲಿ ಆ ಗಿಡಗಳ ಸಂಖ್ಯೆ ತುಂಬಾ ಕಡಿಮೆ ಆಗ್ಬಿಡುತ್ತೆ. ಅಂದರೆ ಎಕರೆ ವಾರು ಒಂದು ಸಸಿಗಳ ಸಂಖ್ಯೆ ಎಷ್ಟು ಇರಬೇಕಲ್ಲ ಅದೇನಾಗುತ್ತೆ, ತುಂಬಾ ಕಡಿಮೆ ಆಗ್ಬಿಡುತ್ತೆ. ಆವಾಗ ಏನಾಗುತ್ತೆ, ಇಳುವರಿ ತುಂಬ ಕಡಿಮೆ ಆಗೋದನ್ನು ರೈತರು ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಇದನ್ನು ಕೂಡ ಒಂದು ತುಂಬ ಒಂದು ಮುಖ್ಯವಾದಂಥ ಕೀಟ ಅಂತ ಹೇಳ್ಬೋದು. ಇದಾದಮೇಲೆ ನಾನಾಗಲೇ ಹೇಳ್ದಂಗೆ ಕೆಲವೊಂದು ನುಸಿಗಳು, ಥ್ರಿಪ್ಸ್ ನುಸಿ ಇಂಥವು ಬರ್ತವೆ. ಇವು ಏನಂದರೆ ಇವು ರಸ ಹೀರಿ ಮತ್ತು ಸ್ವಲ್ಪ ಎಲೆ ಕೆಲ ಭಾಗದಲ್ಲಿ ಉಜ್ಜಿ ಉಜ್ಜಿ ರಸ ಇರೋದ್ರಿಂದ ಎಲೆಗಳನ್ನು ರೈತರಿಂದ ಬಾಗಿಸಿ ನೋಡಿದಾಗ ಒಂಥರ ಹೊಳಪಿನಿಂದ ಕೂಡಿರ್ತದೆ. ಅಂದರೆ ಎಲೆ ಮೇಲೆ ಒಂದು ಮೇಣವನ್ನು ಸವರಿದಾರನಪ್ಪ ಅನ್ನುವಂಥ ಒಂದು ರೀತಿಯಲ್ಲಿ ಕಾಣುತ್ತೆ. ಆ ರೀತಿ ಕಾಣೋದ್ರಿಂದ ಒಂದು ಇದು ಎಲೆಗಳ ಒಂದು ಬೆಳವಣಿಗೆ ಕುಂಠಿತ ಆಗುತ್ತೆ ಮತ್ತು ಗಿಡಗಳ ಎತ್ತರ ಕಡಿಮೆ ಆಗುತ್ತೆ. ಅದು ಹೆಚ್ಚಿಗೆ ಆದಂಗೆ ಒಂದು ನಂಜಾಣದ ರೋಗವನ್ನು ಕೂಡ ಇವು ಪ್ರಸರಣ ಮಾಡ್ತವೆ. ಅಂದರೆ ಬಡ್ ನೆಕ್ರೋಸಿಸ್ ಅಂತಕ್ಕಂಥ ಒಂದು ಏನು ನಂಜಾಣು ರೋಗ ಇರುತ್ತೆ, ಆ ಬಡ್ ನೆಕ್ರೋಸಿಸ್ ಅಂತಕ್ಕಂಥ ಒಂದು ನಂಜಾಣು ರೋಗ ಗಿಡಗಳಲ್ಲಿ ಪ್ರಸರಣ ಆಗುತ್ತೆ. ಇದು ಹೆಂಗಿರುತ್ತೆ ಅಂತಂದರೆ ಎಲೆಗಳು ತುಂಬ ಚಿಕ್ಕಿರ್ತವೆ. ಅಂದರೆ ಈ ಶೇಂಗಾದ ಎಲೆಗಳು ಎಷ್ಟು ಗಾತ್ರ ಬರಬೇಕಲ್ಲ ಆ ಒಂದು ಗಾತ್ರ ಕಾಣೋದಿಲ್ಲ, ತುಂಬಾ ಚಿಕ್ಕವಿದ್ದು ಒಂಥರ ಇಲಿ ಕಿವಿ ಏನಂತ ಹೇಳ್ತೇವಲ್ಲ, ಸಣ್ಣ ಸಣ್ಣ ಎಲೆಗಳು ಬರ್ತವೆ, ಇಲಿ ಕಿವಿ ಥರ ಸಣ್ಣ ಸಣ್ಣ ಎಲೆಗಳು ಬರೋದ್ರಿಂದ ಆ ಗಿಡ ತುಂಬಾ ಕುಬ್ಜಾಗಿರುತ್ತೆ. ಅಂದರೆ ಎತ್ತರ ಇರೋದಿಲ್ಲ. ಇದು ತುಂಬ ಇದಾದಾಗ ಆ ಒಂದು ಗಿಡದಲ್ಲಿ ಹೂವುಗಳು ಬಿಡೋದಿಲ್ಲ, ಕಾಯಿಗಳು ಬಿಡೋದಿಲ್ಲ, ಅದೇನಂತೆ ಗೊಡ್ಡು ಬಿದ್ದುಬಿಡುತ್ತೆ ಅದು. ಸೊ ಅಂಥ ಗಿಡದಿಂದ ಯಾವುದೇ ಇಳುವರಿನ ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಇವೇನದವಲ್ಲ, ಇಷ್ಟು ಕೀಟಗಳು ನಮ್ಮ ಶೇಂಗಾದಲ್ಲಿ ಒಂದು ಪ್ರಮುಖವಾಗಿ ಒಂದು ಕಂಡು ಬರ್ತಕ್ಕಂಥ ಕೀಟಗಳಂತ ನಾವು ಹೇಳ್ಬೋದು. ಡಾಕ್ಟರ್, ಇಷ್ಟೆಲ್ಲ ಕೀಟಗಳು ನಮ್ಮ ಪ್ರಮುಖ ಬೆಳೆಯಾದ ಶೇಂಗಾದಲ್ಲಿ ಕಂಡು ಬರುತ್ತೆ ಅಂತಂದರೆ ನಮ್ಮ ರೈತರು ಭಾಳ ಆಲೋಚನೆ ಮಾಡಬೇಕಾದಂಥ ವಿಷಯನೇ ಇದು. ಇನ್ನು ಇವುಗಳ ನಿರ್ವಹಣೆ ಹೇಗೆ ಅಂತೀರಿ? ನಿರ್ವಹಣೆಯನ್ನು ಮಾಡುವಂಥ ಒಂದು ವಿಚಾರವಾಗಿ ಹೇಳಬೇಕಂದ್ರೆ ರೈತ ಬಾಂಧವರು ಒಂದು ಸಮಗ್ರವಾಗಿ ಇವೆಲ್ಲ ಕೀಟಗಳನ್ನು ಅವರು ಹಂತ ಹಂತವಾಗಿ ನಿರ್ವಹಣೆ ಮಾಡಬೇಕಾಗತ್ತೆ. ಮೊದಲನೇದಾಗಿ ಏನಪ್ಪ ಅಂತಂದರೆ ಯಾವುದೇ ಒಂದು ಪೈರು ಕಟಾವಾದಮೇಲೆ ಶೇಂಗಾ ಯಾವುದು ಹೊಲಕ್ಕೆ ನೀವು ಹಾಕ್ತೀರಿ ಆ ಹೊಲವನ್ನು ಚೆನ್ನಾಗಿ ಉಳುಮೆ ಮಾಡಬೇಕು. ಅಂದರೆ ನೇಗಿಲನ್ನು ಚೆನ್ನಾಗಿ ಹೊಡಿಬೇಕು. ಅಂದರೆ ಬೇಸಿಗೆಯಲ್ಲಿ ನೇಗಿಲನ್ನು ಚೆನ್ನಾಗಿ ಹೊಡೆಯೋದ್ರಿಂದ ಅಲ್ಲಿ ಹಿಂದಿನ ಕೀಟಗಳೊಂದು ಅವಶೇಷಗಳಿಂದ ಇರ್ತವೆ, ಅವು ಮೊಟ್ಟೆ ಮತ್ತು ಕೋಶ ಅವೆಲ್ಲ ಸತ್ತೋಗ್ತವೆ, ಮತ್ತು ಪಕ್ಷಿಗಳು ಕೂಡ ಅವನ್ನ ತಿಂದು ಅಲ್ಲಿ ನಾಶ ಮಾಡ್ತವೆ. ಇದು ಒಂದು ಪ್ರಮುಖವಾಗಿ ಮೊದಲು ಮಾಡ್ತಕ್ಕಂಥ ಕೆಲಸ. ಇದಾದಮೇಲೆ ಈಗ ಗೊಣ್ಣೆ ಹುಳು ಮತ್ತು ಕೆಂಪು ತಲೆ ಕಂಬಳಿಗಳು ಅಂತ ಹೇಳಿದೆ, ಇವುಗಳು ಎಲ್ಲಿ ಕೆಲವೊಂದು ಪ್ರದೇಶದಲ್ಲಿ ಕಂಡು ಬರ್ತಾವೆ, ಈ ಎಲ್ಲ ಭಾಗದಲ್ಲಿ ಕಂಡು ಬರಲ್ಲ, ಕೆಲವೊಂದು ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ನಾವು ನೋಡ್ತೇವೆ. ಇಂಥ ಒಂದು ಏನು ಹುಳುಗಳ ಬಾಧೆ ಇರತಕ್ಕಂಥ ಪ್ರದೇಶದಲ್ಲಿ ರೈತ ಬಾಂಧವರು ಏನು ಮಾಡಬೇಕಪ್ಪ ಅಂದ್ರೆ ಸಾಮೂಹಿಕವಾಗಿ ಕೆಲವೊಂದು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಏನು ಸಾಮೂಹಿಕ ಕ್ರಮಪ್ಪ ಅಂತಂದರೆ ಅವ್ರು ಏನು ಮಾಡ್ಬೇಕಂದ್ರೆ ಯಾವಾಗ ಮಳೆ ಶುರು ಆಯ್ತು ಅವಾಗ ಒಂದು 2-3 ದಿವಸ ಸಾಯಂಕಾಲ ಹೊತ್ತು ಏನು ಮಾಡಬೇಕು, ಕೆಲವೊಂದು ಬೆಳಕಿನ ಬಲೆಗಳನ್ನು ಮಾಡಬೇಕು. ಬೆಳಕಿನ ಬಲೆ ಅಂತಂದರೆ ಲೈಟ್ ಹಾಕ್ಬೇಕಷ್ಟೇ, ಹೊಲದಲ್ಲಿ ಅಲ್ಲಲ್ಲೇ ಲೈಟ್ ಹಾಕೋದ್ರಿಂದ ಅವೇನು ಆ ಕೆಂಪು ತಲೆ ಕಂಬಳಿ ಹುಳು ಇರ್ಬೋದು, ಗೊಣ್ಣೆ ಹುಳು, ಆ ಒಂದು ಪ್ರೌಢಾವಸ್ಥೆಯ ಕೀಟಗಳು ಏನು ಮಾಡ್ತಾವೆ ಆ ಒಂದು ಬೆಳಕಿಗೆ ಆಕರ್ಷಣೆಗೊಳ್ತಾವೆ, ಅಂಥವನ್ನು ಅವರು ಹಿಡಿದು ಏನು ಮಾಡ್ಬೋದು ಸಾಯಿಸ್ಬೋದು. ಇದು ಒಂದು ಕೆಲಸ ಮಾಡಬೇಕಾಗತ್ತೆ. ಅಲ್ಲದೇ ಇದನ್ನು ಒಬ್ಬರು ಮಾಡಿದ್ರೆ ಆಗೋದಿಲ್ಲ, ಯಾರೋ ಒಬ್ಬ ರೈತ ಮಾಡಿದ್ರೆ ಇದು ಅಷ್ಟು ಪ್ರಯೋಜನ ಆಗಲ್ಲ. ಆ ಭಾಗದಲ್ಲಿರ್ತಕ್ಕಂಥ ರೈತರೆಲ್ಲರೂ ಸಾಮೂಹಿಕವಾಗಿ ಈ ಒಂದು ಕ್ರಮ ಅನುಸರಿಸಿದ್ರೆ ಏನಾಗುತ್ತೆ, ಆ ಒಂದು ಪ್ರದೇಶದಲ್ಲಿ ಎಲ್ಲದೂ ಈ ಸಮಸ್ಯೆನ ಅವರು ನಿವಾರಣೆ ಮಾಡೋಕೆ ಸಾಧ್ಯ ಇರುತ್ತೆ. ಇದು ಒಂದು ವಿಚಾರ. ಇದಾದಮೇಲೆ ಈಗ ಏನು ಶೇಂಗಾ ಬಿತ್ತನೆ ಮಾಡ್ತಾರಲ್ಲ, ಶೇಂಗಾ ಬಿತ್ತನೆ ಮಾಡ್ತಕ್ಕಂಥ ರೈತರು ಹೊಲದ ಸುತ್ತಲೂ 3-4 ಸಲಷ್ಟು ಸಜ್ಜೆ ಅಥವಾ ಜೋಳ ಅಥವಾ ಮುಸ್ಕಿನ ಜೋಳ ಯಾವುದಾದ್ರೂ ಏಕದಳದ ಏನು ಇವು ಬೆಳೆಗಳದಾವ ಇವುಗಳ ನಾವು ಸುಮಾರು 3-4 ಸಾಲಷ್ಟು ಸುತ್ತಲೂ ಬಾರ್ಡರ್ ಕ್ರಾಪ್ ಅಂದರೆ ಮೇರಿಗೆ ಹಾಕೋಬೇಕು. ಇದನ್ನ ಹಾಕೋದ್ರಿಂದ ಏನಾಗತ್ತಪ್ಪ ಅಂತಂದರೆ, ಈಗ ನಾನಾಗಲೇ ಹೇಳ್ದಂಗೆ ಕೆಲವೊಂದು ಏನು ನಂಜಾಣು ರೋಗ ಹೇಳಿದೆ, ಆ ನಂಜಾಣು ರೋಗ ಹರಡಿಸ್ತಕ್ಕಂಥ ಥ್ರಿಪ್ಸ್ ನುಸಿ ಅಥವಾ ಸುರುಳಿ ಪೂಚಿ ಇವೇನದವಲ್ಲ, ಇವು ಆ ಒಂದು ಬೆಳೆಗೆ ಬೇರೆ ಭಾಗದಿಂದ ಆ ಒಂದು ಪ್ರದೇಶಕ್ಕೆ ಒಳಗೆ ಬರೋದಕ್ಕೆ ಸ್ವಲ್ಪ ತಡೆ ಒಡ್ತಾವೆ. ಈ ರೀತಿ ತಡೆ ಒಡ್ಡೋದ್ರಿಂದ ಆ ಒಂದು ರೋಗ ಪ್ರಸರಣ ಆಗೋದು ಏನಾಗುತ್ತೆ, ಕುಂಠಿತ ಆಗುತ್ತೆ. ಹಾಗಾಗಿ ಈ ಒಂದು ಪದ್ಧತಿನ ಅಳವಡಿಸ್ಕೋಬೋದು. ಮತ್ತು ಜೊತೆಗೆ ಎಲ್ಲಿ ಶೇಂಗಾ ಬಿತ್ತನೆ ಮಾಡಿದ ಸಂದರ್ಭದಲ್ಲಿ ಪ್ರತಿ ಹೆಕ್ಟೇರ್ಗೆ ಸುಮಾರು 250 ಗ್ರಾಮ್ನಷ್ಟು ಔಡ್ಲು ಬೀಜ, ಔಡ್ಲ ಏನು ಹೇಳ್ತೇವಲ್ಲ ಎಣ್ಣೆಕಾಳಿನ ಒಂದು ಬೆಳೆ, ಇದು ಔಡ್ಲ ಬೀಜವನ್ನು ಸುಮಾರು 250 ಗ್ರಾಮ್ನಷ್ಟು ಒಂದು ಹೆಕ್ಟರ್ ಪ್ರದೇಶಕ್ಕೆ ಶೇಂಗಾದ ಜೊತೆಗೆ ಬಿತ್ತನೆ ಮಾಡಬೇಕಾಗುತ್ತೆ. ಈ ಥರ ಬಿತ್ತನೆ ಮಾಡೋದ್ರಿಂದ ನಾನಾಗಲೇ ಹೇಳ್ದಂಗೆ ಎಲೆ ಕತ್ತರಿಸ ಹುಳು ಏನಿದೆ, ಸ್ಪೋಡಾಪ್ಟರ್ ಅಂತಕ್ಕಂಥ ಕೀಟ, ಇದರ ಮೇಲೆ ಆಕರ್ಷಣೆಗೊಂಡು ಮೊಟ್ಟೆ ಇಡುತ್ತೆ. ಮೊಟ್ಟೆ ಇಟ್ಟ ಮೇಲೆ ಅದರ ಮೊಟ್ಟೆಯನ್ನು ಚಿವುಟಿ ಹೊಸಿಕೆ ಹಾಕ್ಬೋದು, ಅಥವಾ ಅಲ್ಲಿ ಇರತಕ್ಕಂಥ ಕೀಟಗಳನ್ನು ಮರಿಯಂಥದ ಕೀಟಗಳನ್ನು ಗುಂಪಲ್ಲಿದ್ದಾಗ ಅವನ್ನು ಕೂಡ ಚಿವುಟಿ ಅಲ್ಲಿ ಹೊಸಿಕೆ ಹಾಕ್ಬೋದು, ಅಥವಾ ದೊಡ್ಡ ಕೀಟಗಳೇನಿದ್ರೆ ಕೈಯಿಂದ ಆರಿಸಿ ಕಿತ್ತೊಗಿಬೋದು, ಅಥವಾ ಔಡ್ಲು ಗಿಡಕ್ಕೆ ಸಿಂಪಡಣೆ ಮಾಡಿ ಆ ಮುಖ್ಯ ಬೆಳೆಯನ್ನು ಅವರು ಕಾಪಾಡ್ಕೋಬೋದು. ಇವೇನದವಲ್ಲ ಈ ಒಂದು ಪದ್ಧತಿನ ಅನುಸರಿಸ್ಕೋಬೋದು. ಇದ್ರ ಜೊತೆಗೆ ಗೊಣ್ಣೆ ಹುಳ ಎಲ್ಲಿ ಇರತಕ್ಕಂಥ ಸಾಧ್ಯತೆ ಇದೆ, ಪ್ರದೇಶ ಇದೆ, ಅಲ್ಲಿ ಪ್ರತಿ ಕೆ ಜಿ ಬೀಜಕ್ಕೆ 6 ಮಿಲಿಲೀಟರ್ನಷ್ಟು ಕ್ಲೋರ್ಪೈರಿಪಾಸ್ ಈ ಒಂದು ಕೀಟನಾಶಕವನ್ನು ಬೀಜೋಪಚಾರವಾಗಿ ಉಪಯೋಗ ಮಾಡಬೇಕಾಗುತ್ತೆ. ಅಂದರೆ ಬೀಜಕ್ಕೆ ಆದ ಒಂದು 6 ಮಿಲಿಲೀಟರ್ ಒಂದು ಕೆ ಜಿಗೆ ಅದನ್ನು ಲೇಪನ ಮಾಡಿ ಬಿತ್ತನೆ ಮಾಡೋದ್ರಿಂದ ಏನಾಗುತ್ತೆ, ಆ ಒಂದು ಗೊಣ್ಣೆ ಹುಳ ನೆಕ್ಸ್ಟ್ ಅದು ಆ ಒಂದು ಬೆಳೆಗೆ ಅಷ್ಟು ಬಾಧೆ ಮಾಡೋದಿಲ್ಲ, ಅದನ್ನು ಕಾಪಾಡ್ಕೋಬೋದು ಬೆಳೆನ. ಇದರ ಜೊತೆಗೆ ನಾನು ಹಲವಾರು ಆಶ್ರಯ ಸಸ್ಯಗಳು ಅಂತಂದರೆ ಟ್ರ್ಯಾಪ್ ಕ್ರಾಪ್ಸು ಅಥವಾ ಸಂರಕ್ಷಿತ ಬೆಳೆಗಳು ಇವುಗಳನ್ನು ಕೂಡ ಅಲ್ಲಿ ಬೆಳ್ಕೋಬೋದು. ಅಂದರೆ ಚೆಂಡು ಆಗ್ತಕ್ಕಂಥದ್ದು ಮತ್ತು ಅಲಸಂತಿ ಬೆಳೆ ಇಂಥ ಅಂತರ ಬೆಳೆ ಇವನ್ನೆಲ್ಲನೂ ಕೂಡ ಅವರು ಹಾಕ್ಕೋಬೋದು. ಜೊತೆಗೆ ಶೇಂಗಾದಲ್ಲಿ ಅಂತರ ಬೆಳೆಯಾಗಿ ಅಥವಾ ಪರ್ಯಾಯ ಬೆಳೆಯಾಗಿ ಬೇರೆ ದ್ವಿದಳ ಧಾನ್ಯಗಳನ್ನು ಹೊರತುಪಡಿಸಿ ಬೇರೆ ಬೆಳೆನ ಹಾಕ್ಕೋಬೇಕು. ಬರೀ ಮತ್ತು ಶೇಂಗಾ ಜೊತೆಗೆ ಮತ್ತು ದ್ವಿದಳ ಧಾನ್ಯಗಳನ್ನು ಹಾಕಬಾರ್ದು, ಬೇರೆ ಒಂದು ಪರ್ಯಾಯ ಬೆಳೆಯಾಗಿ ಮಾಡ್ಬೋದು. ಇದನ್ನು ಕೂಡ ಏನಾಗುತ್ತೆ, ಒಂದು ಕೀಟ ನಿರ್ವಹಣೆಯಲ್ಲಿ ಉಪಕಾರಿಯಾಗುತ್ತೆ. ಜೊತೆಗೆ ಶೇಂಗಾ ಬೆಳೀತಕ್ಕಂಥ ಪ್ರದೇಶದಲ್ಲಿ ಏನಾಗುತ್ತಪ್ಪ ಅಂದರೆ, ಸಾಮಾನ್ಯವಾಗಿ ನಿಸರ್ಗದಲ್ಲೇ ಸ್ವಾಭಾವಿಕವಾಗಿ ಹಲವಾರು ರೀತಿಯ ಒಂದು ನ್ಯಾಚುರಲ್ ಎನಿಮಿಸ್ ಅಂದರೆ ಸ್ವಾಭಾವಿಕ ಶತ್ರು ಕೀಟಗಳು ಆ ಪ್ರದೇಶದಲ್ಲಿ ಇರ್ತವೆ. ಅಂದರೆ ಸುಮಾರು 25ಕ್ಕೂ ಹೆಚ್ಚು ತೆರನಾದಂಥ ಅಂಥ ಸ್ವಾಭಾವಿಕ ಶತ್ರುಗಳು ಆ ಒಂದು ಪ್ರದೇಶದಲ್ಲಿರ್ತವೆ. ಹಾಗಾಗಿ ರೈತ ಬಾಂಧವರು ಅದನ್ನು ಗಮನದಲ್ಲಿಟ್ಟುಕೊಂಡು ಆ ಸಿಂಪಡಣೆ ಮಾಡಬೇಕಾದ್ರೆ ಸ್ವಲ್ಪ ಅವರು ವಿಚಾರ ಮಾಡಿ ಮಾಡಬೇಕು. ಅಂದರೆ ಆದಷ್ಟು ಕೀಟನಾಶಕಗಳನ್ನು ಕೊನೆಯ ಅಸ್ತ್ರವಾಗಿ ಬಳಸಬೇಕು. ಅದು ಸ್ವಲ್ಪ ಆ ಥರ ಮೇಂಟೈನ್ ಮಾಡಿದಾಗ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಸ್ವಾಭಾವಿಕ ಶತ್ರುಗಳು ಆ ಕೀಟಗಳನ್ನು ಏನು ಮಾಡ್ತಾವೆ, ಅವು ತಿಂದು ಅಲ್ಲಿ ಅದರ ಸಂತತಿ ಕಡಿಮೆ ಮಾಡ್ತಾವೆ. ಹಂಗಾಗಿ ಸ್ವಾಭಾವಿಕ ಶತ್ರುಗಳಿಗೆ ಅಂದರೆ ನ್ಯಾಚುರಲ್ ಎನಿಮಿಸ್ಗೆ ಅಥವಾ ಪರಭಕ್ಷಕ ಜೀವಿಗಳು ಅಥವಾ ಪರತಂತ್ರ ಜೀವಿಗಳು ಅವುಗಳನ್ನು ನಾವು ಏನು ಮಾಡ್ಬೇಕಂದ್ರೆ ಬೆಳೆದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಒಂದು ವಿಚಾರ. ಇದಾದ ಮೇಲೆ ಈಗ ಬದು ಪಕ್ಕ ಇರ್ತದೆ, ಅಲ್ಲಿ ಕೆಲವೊಮ್ಮೆ ಗಿಡಗಳಿರ್ತಾವೆ, ಈಗ ಯಾವರ ಮರಗಳು ಬೆಳೆಸಿರ್ತಾರ, ಅಂಥ ಮರದ ಕೆಳಗಡೆ ಇವೇನು ಕಂಬಳಿ ಹುಳು ಅಂತ ಹೇಳಿದ್ರೆ ಇವು ಅಲ್ಲಿ ಬಂದು ಆಶ್ರಯ ಪಡ್ತಿರ್ತಾವೆ. ಸೊ ಹಂಗಾಗಿ ಅಲ್ಲಿ ಗುರುತಿಸಿಕೊಂಡು ಅವುಗಳನ್ನು ಆರಿಸಿ ಇದನ್ನು ಮಾಡ್ಬೋದು. ಜೊತೆಗೆ ಈಗ ಕಳೆ ಕೀಳ್ತಾರೆ ರೈತರು, ಕಳೆ ಕಿತ್ತಂಥ ಕಳೆಯನ್ನು ಅಲ್ಲಲ್ಲಲ್ಲಿ ಆ ಒಂದು ಮೆದೆ ಹಾಕ್ತಾರೆ. ಮೆದೆ ಅಂದರೆ ಗುಂಪು ಗುಂಪಾಗಿ ಅಲ್ಲಲ್ಲೇ ಹಾಕ್ಬೇಕು. ಹಾಕೋದ್ರಿಂದ ಏನಾಗುತ್ತೆ, ಈ ಸ್ಪೋಡಾಪ್ಟರ್ ಅಂತಕ್ಕಂಥ ಈ ಕೀಟಗಳು ಆ ಹುಲ್ಲಿನ ಕೆಳಭಾಗದಲ್ಲಿ ಬಂದು ಅವತ್ಕೊಂಡಿರ್ತಾವೆ. ಆವಾಗ ಅಲ್ಲಿ ಅವತ್ತಿರ ಕಂಡಿರ್ತಕ್ಕಂಥ ಒಂದು ಕೀಟಗಳನ್ನು ಅವ್ರು ಏನು ಮಾಡ್ಬೋದು, ಆರಿಸಿ ಕೈಯಿಂದ ಆರಿಸಿ ನಾಶ ಮಾಡ್ಬೋದು. ಇದು ಒಂದು ಏನು ಅಂದರೆ ಇದೊಂದು ಪದ್ಧತಿನ ಅನುಸರಿಸ್ಬೋದು. ಮತ್ತು ಸುರುಳಿ ಪೂಚಿ ಏನಾರ ಸಂಖ್ಯೆ ಜಾಸ್ತಿ ತಪ್ಪ ಅಂಥ ಸಂದರ್ಭ ಏನಂತಂದರೆ, ಬಿತ್ತಿದ 30 ಅಥವಾ 45 ದಿವಸದೊಳಗೆ ಆ ಒಂದು ಸಮಸ್ಯೆ ಜಾಸ್ತಿ ಕಂಡು ಬಂದಂಥ ಸಂದರ್ಭದಲ್ಲಿ ರೈತ ಬಂದರು ಏನು ಮಾಡೋದು, ಕೊನೆಗೆ ಸಿಂಪಡಣೆ ಮಾಡ್ಬೋದು. ಸಿಂಪಡಣೆ ಮಾಡಬೇಕಾದ್ರೆ ಮೊದಲನೇದಾಗಿ ಪ್ರೊಫೆನಫಾಸ್ ಅಂತಕ್ಕಂಥ ಕೀಟನಾಶಕವನ್ನು 2 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಸಿಂಪಡಣೆ ಮಾಡಬೇಕಾಗತ್ತೆ. ಅದಲ್ಲದೇ ಎರಡನೇದಾಗಿ ಇನ್ನೂ ಏನಾದರೂ ಕೀಟದ ಸಂತತಿ ಇತ್ತು ಅಂದರೆ ಅವರು ಇಮಾಮೆಕ್ಟಿನ್ ಬೆಂಜೋಯ್ಟ್ ಅಂತಕ್ಕಂಥ ಕೀಟನಾಶಕವನ್ನು 0.2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಅಂದರೆ ಸುಮಾರು 1 ಕ್ಯಾನ್ 18 ಲೀಟರ್ ನೀರಿಗೆ ಸುಮಾರು 4-5 ಗ್ರಾಮ್ನಷ್ಟು ಆ ಒಂದು ಕೀಟನಾಶಕವನ್ನು ಬೆರೆಸಿಕೊಂಡು ಸಿಂಪಡಣೆ ಮಾಡಬೇಕಾಗುತ್ತೆ. ಜೊತೆಗೆ ಸಾಧ್ಯವಿದ್ದಲ್ಲಿ ಬೇವಿನ ಮೂಲದ ಔಷಧಿಗಳನ್ನು ಕೂಡ ಅವರು ಸಿಂಪಡಣೆ ಮಾಡ್ಬೋದು. ಅಂದರೆ ಒಂದು ಹೆಕ್ಟರ್ ಪ್ರದೇಶಕ್ಕೆ ಸುಮಾರು 500-600 ಲೀಟರ್ನಷ್ಟು ಸಿಂಪಡಣೆ ದ್ರಾವಣ ಬೇಕಾಗ್ತದೆ. ಇನ್ನು ಸ್ಪೋಡಾಪ್ಟ್ರ ತಂಬಾಕಿನ ಕೀಡೆ ಅಂತ ಏನಿದೆ, ಈ ಒಂದು ಕೀಟದ ಹಾವಳಿ ಏನಾರಪ್ಪ ಜಾಸ್ತಿ ಇತ್ತು ಅಂತಂದರೆ ಸಾಯಂಕಾಲ ಹೊತ್ತಿನಲ್ಲಿ ಅವ್ರು ಏನು ಮಾಡಬೇಕು, ಕೆಲವೊಂದು ಪದ್ಧತಿ ಅಳವಡಿಸ್ಕೋಬೇಕು. ಅಂದರೆ ಪಾಯ್ಸನ್ ಬಿಟ್ ಅಂತ ಕರಿತೇವೆ, ಅಂದರೆ ವಿಷಪಾಷಾಣ ಅಂತ ಹೇಳ್ತಾರೆ. ಇದನ್ನು ಕೂಡ ಅವರು ಬಳಕೆ ಮಾಡ್ಬೋದು ಸ್ಪೋಡಾಪ್ಟ್ರ ಇರ್ತಕ್ಕಂಥ ಸಂದರ್ಭದಲ್ಲಿ. ಹೆಂಗೆ ಮಾಡೋದು ಅಂತಂದರೆ, ಒಂದು 50 ಕೆಜಿಯಷ್ಟು ಅಕ್ಕಿ ತವಡು, ಒಂದು 5 ಕೆಜಿಯಷ್ಟು ಬೆಲ್ಲ, ಅದಕ್ಕೆ ಒಂದು 625 ಮಿಲಿ ಮೊನೋಕ್ರೋಟೋಫಾಸ್ ಕೀಟನಾಶಕವನ್ನು ಬೆಲ್ಲ ಜೊತೆಗೆ ಚೆನ್ನಾಗಿ ಬೆರೆಸ್ಕೊಂಡು ಏನು ಮಾಡ್ಬೇಕಂದ್ರೆ ಮೊದಲನೇದಾಗಿ ಬೆಲ್ಲನ ಒಂದು ನೀರಲ್ಲಿ ಕರಗಿಸ್ಕೋಬೇಕು, 8-10 ಲೀಟರ್ ನೀರಲ್ಲಿ ಫಸ್ಟ್ ಬೆಲ್ಲ ಕರಗಿಸ್ಕೋಬೇಕು. ಈ ಕರಗಿಸಿದ ಮೇಲೆ ಆ ತೌಡಿಗೆ ಅದನ್ನು ಬೆರೆಸ್ಬೇಕು. ಆಮೇಲೆ ತೌಡಿಗೆ ಚೆನ್ನಾಗಿ ಬೆರೆಸಿದ ಮೇಲೆ ಅದನ್ನೆಲ್ಲೂ ಮತ್ತೆ ಜೊತೆಗೆ ಮೊನೋಕ್ರೋಟೋಫಾಸ್ ಎಲ್ಲ ಹಾಕ್ಕೊಂಡು ಒಂದು 24 ಗಂಟೆಗಳ ಕಾಲ ಅದನ್ನು ಕಳಿಸ್ಬೇಕು. ಅದನ್ನು ಆಮೇಲೆ ಅದು ಆದಮೇಲೆ ಕೊನೆಗೆ ನೆಕ್ಸ್ಟ್ ಡೇ ಮರುದಿವಸ ಸಾಯಂಕಾಲ ಹೊತ್ತಿನಲ್ಲಿ ಬೆಳೆ ಎಲ್ಲ ಮಧ್ಯ ಸಾಲದ ಮಧ್ಯಗಳಲ್ಲಿ ಅದನ್ನು ಚೆಲ್ಲಬೇಕು. ಈ ರೀತಿ ಚೆಲ್ಲೋದ್ರಿಂದ ಏನಾಗುತ್ತೆ, ಆ ಕೀಟಗಳು ಬಂದು ಅದನ್ನು ತಿಂದು ಸಾಯ್ತವೆ. ಈ ರೀತಿ ಒಂದು ಪದ್ಧತಿಗಳನ್ನು ಸಿಂಪಡಣೆ ಮಾಡೋದಕ್ಕೆ ಮಾಡಬೇಕಾಗತ್ತೆ. ಇನ್ನು ರಸಹೀರ ಕೀಟಗಳು ಏನಾರು ಇದ್ದಲ್ಲಿ ಅದು ಜಾಸ್ತಿ ಸಮಸ್ಯೆ ಇದ್ದಾಗ ಆ ಇಮಿಡಾಕ್ಲೋಪಿಡ್ ಅಂತಕ್ಕಂಥ ಕೀಟನಾಶಕವನ್ನು 0.3 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಸಿಂಪಡಣೆ ಮಾಡ್ಬೋದು. ಇನ್ನು ಸುರುಳಿ ಪೂಚಿ ಇದ್ದಲ್ಲಿ ಅದಕ್ಕೂ ಕೂಡ ನಾನಾಗಲಿ ಹೇಳಿದೆ, ಮತ್ತು ಎಲೆ ಕತ್ತರಿಸ ಹುಳಕ್ಕೂ ಅದೇ ಒಂದು ಸಿಂಪಡಣೆ ಸಾಕಾಗುತ್ತೆ. ಮತ್ತು ಇಷ್ಟು ಬಿಟ್ಟರೆ ಇನ್ನು ಬೇರೆ ಏನು ಅಂತ ಸಿಂಪಡಣೆ ಬೇಕಾಗೋದಿಲ್ಲ. ಇಷ್ಟು ಕೀಟನಾಶಕಗಳನ್ನು ಸಿಂಪಡಣೆ ಮಾಡಿದ್ರೆ ಆ ಒಂದು ಬೆಳೆಯಲ್ಲಿ ಬರ್ತಕ್ಕಂಥ ಕೀಟಗಳನ್ನು ಸರಿಸುಮಾರಾಗಿ ಭಾಳಷ್ಟು ಚೆನ್ನಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈ ಎಲ್ಲ ನಿರ್ವಹಣೆ ಜೊತೆಗೆ ವಿಶೇಷವಾಗಿ ನಮ್ಮ ರೈತ ಮಿತ್ರರು ಗಮನಿಸಲೇಬೇಕಾದ ಕ್ರಮಗಳು ಏನೇನು ಅಂತೀರಿ? ಗಮನಿಸಬೇಕಾದಂಥ ಒಂದು ಮುಖ್ಯವಾದಂಥ ಕ್ರಮಗಳೇನಪ್ಪ ಅಂತಂದರೆ, ಒಂದು ನಾನಾಗಲಿ ಹೇಳ್ದಂಗೆ ಖರ್ಚಿನ ಬಗ್ಗೆ ರೈತರು ವಿಚಾರ ಮಾಡಬೇಕು. ಯಾಕಂದರೆ ಶೇಂಗಾ ಇವತ್ತು ಏನಾಗಿದೆ, ಅಷ್ಟು ಆದಾಯ ತರತಕ್ಕಂಥ ಬೆಳೆ ಅಲ್ಲ. ಈಗ ವಾಣಿಜ್ಯ ಬೆಳೆ ಅಂತ ನಾವು ಹೇಳಿದರೂ ಕೂಡ ಬೇರೆ ಒಂದು ತೋಟಗಾರಿಕಾ ಬೆಳೆಗಳ ಒಂದು ವಿಚಾರ ಇಟ್ಕೊಂಡ್ರೆ ಶೇಂಗಾ ಅಷ್ಟು ವಾಣಿಜ್ಯವಾದಂಥ ಬೆಳೆ ಅಲ್ಲ. ಹಾಗಾಗಿ ರೈತ ಬಾಂಧವರು ಕೀಟಗಳ ನಿರ್ವಹಣೆ ವಿಚಾರ ಬಂದಾಗ ಸಾಧ್ಯವಾದಷ್ಟು ಖರ್ಚನ್ನು ಕಡಿಮೆ ಮಾಡ್ಕೋಬೇಕು. ಅಂದರೆ ಮೊದಲಿಗೇ ಸಿಂಪಡಣೆ ಮಾಡೋದಕ್ಕೆ ಹೋಗಬಾರ್ದು. ಇದು ನಮ್ಮ ಬೆಳೆ ಹಾನಿ ಮಾಡ್ತಕ್ಕಂಥ ಸಾಧ್ಯತೆ ಇದೆಯಾ ಇಲ್ಲ ಅದನ್ನು ಗಮನ ಇಟ್ಕೊಂಡು ಆ ಒಂದು ಕೀಟಗಳನ್ನು ಸಿಂಪಡಣೆ ಮೂಲಕ ನಿರ್ವಹಣೆ ಮಾಡಬೇಕು. ಅದು ಬಿಟ್ಕೊಂಡು ಎಲ್ಲದಕ್ಕಿಂತ ಪೂರ್ವದಲ್ಲಿ ಕೀಟನಾಶಕಗಳನ್ನು ಖರೀದಿ ಮಾಡೋದು, 1000 ರೂಪಾಯಿ ಖರ್ಚು ಮಾಡಿ ತೊಗೊಂಬರೋದು ಸಿಂಪಡಣೆ ಮಾಡೋದು, ಆಮೇಲೆ 2-3 ಔಷಧಿಗಳನ್ನು ಮಿಕ್ಸ್ ಮಾಡಿ ಹೊಡೆಯೋದು, ಆಮೇಲೆ ಮಳೆ ಬಂದಂಥ ಸಂದರ್ಭದಲ್ಲಿ ಸಿಂಪಡಣೆ ಮಾಡೋದು, ಇವೆಲ್ಲ ಏನದವಲ್ಲ, ಇಂಥ ಒಂದು ಪದ್ಧತಿಗಳನ್ನು ಅವರು ಅನುಸರಿಸಿದ್ರೆ ಏನಾಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಖರ್ಚುಗಳನ್ನು ಕಡಿಮೆ ಮಾಡ್ಕೊಂಡು ಮತ್ತು ಈ ಒಂದು ಕೀಟಗಳ ಬಗ್ಗೆ ಸರಿಯಾದಂಥ ಮಾಹಿತಿ ತಿಳ್ಕೊಂಡು ಮತ್ತು ಪಕ್ಕದ ಯಾರ ತಜ್ಞರನ್ನು ಭೇಟಿ ಮಾಡಿ ಕೃಷಿ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಸರಿಯಾದಂಥ ಮಾಹಿತಿ ಪಡ್ಕೊಂಡು ಸಿಂಪಡಣೆ ಅಥವಾ ಇನ್ನೊಂದು ಏನದೇ ಮಾಡಿದರೆ ಅವ್ರಿಗೆ ಏನಾಗುತ್ತೆ, ಖರ್ಚು ಕಡಿಮೆ ಆಗುತ್ತೆ ಮತ್ತು ಬಂದಂಥ ಲಾಭ, ನಿವ್ವಳ ಲಾಭ ಅವರಿಗೆ ಅಧಿಕವಾಗಿ ದೊರೆಯುತ್ತೆ. ಸೊ ಹೀಗಾಗಿ ಈ ಒಂದು ವಿಚಾರವಾಗಿ ರೈತ ಬಾಂಧವರು ಗಮನ ಹರಿಸ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಸಂತೋಷ ಡಾಕ್ಟರ್ ಹನುಮಂತ ಪರ್ಶಿಹರಿ ಅವರೇ. ಇದುವರೆಗೆ ಶೇಂಗಾ ಬೆಳೆಯನ್ನು ಬಾಧಿಸುವ ಕೀಟಗಳ ಸಮಗ್ರ ನಿರ್ವಹಣೆ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ನಮ್ಮ ರೈತ ಮಿತ್ರರಿಗೆ ನೀಡಿದ್ರಿ. ಇದರಿಂದ ಅವರಿಗೆ ಅನುಕೂಲ ಆಗತ್ತೆ ಅಂತೇಳಿ ಭಾವಿಸೋಣ. ನಿಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಂಧವರೇ, ಇದುವರೆಗೂ ಶೇಂಗಾ ಬೆಳೆಯಲ್ಲಿ ಬಾಧಿಸುವ ಕೀಟಗಳ ಸಮಗ್ರ ನಿರ್ವಹಣೆ ಬಗ್ಗೆ ಡಾಕ್ಟರ್ ಹನುಮಂತಪ್ಪ ಶ್ರೀಹರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈ ಸಂದರ್ಶನವನ್ನು ನಡೆಸಿಕೊಟ್ಟವರು ಅರುಣ್ ನಾಯಕ್. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा ಕವಚ್ ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ. ಈಗ ರೈತರಿಗೆ ಸಲಹೆ. ತೆಂಗಿನ ಬೆಳೆಗೆ ಸಾಮಾನ್ಯವಾಗಿ ಬಾಧೆ ಉಂಟು ಮಾಡುವಂತ ಕೀಟಗಳು ಅಂತಂದ್ರೆ ಸುಳಿ ಕೊರೆಯುವ ದುಂಬಿ, ಕಪ್ಪು ತಲೆ ಕಂಬಳಿ ಹುಳು, ಕೆಂಪು ಮುತಿ ಹುಳು ಮತ್ತು ನುಸಿ. ಸುಳಿ ಕೊರೆಯುವ ದುಂಬಿ, ಇದಕ್ಕೆ ರೈನೋಸರಸ್ ದುಂಬಿ ಅಥವಾ ಕುರುಬಾಯಿ ಅಂತ ಹೇಳ್ತಾರೆ. ಗರಗಸದಂತಹ ಬಾಯಿ ಇರುವಂತಹ ಈ ಕಪ್ಪು ದುಂಬಿ ಕಾಂಡದ ಮೃದುವಾದ ಭಾಗ ಮತ್ತು ಮರದ ಸುಳಿಯನ್ನು ಕತ್ತರಿಸಿ ತಿನ್ನುತ್ತೆ. ಇದರಿಂದ ಬಾಧೆಗೊಳಗಾದ ಗರಿಯು ಹೊರಚಾಚಿದ ನಂತರ ಚಾಕುವಿನಿಂದ ಕತ್ತರಿಸಿದಂತೆ ಕಾಣುತ್ತೆ.